ಕನ್ನಡದ ಹೊಲ ಮಣ್ಣು ಎನಗೆ ನವನಿಧಿ ಹೊನ್ನು, ಕನ್ನಡದ ತಿಳಿ ಜಲವು ಸುಧೆಯ ಪಲ್ಬಲವು, ಕನ್ನಡದ ಹೂಗಿಡವು ಎನ್ನೊಡಲಿಗದೆ ತೊಡವು, ಕನ್ನಡದ ಹೂಗಿಡವು ಎನ್ನೊಡಲಿಗದೆ ತೊಡವು, ಕನ್ನಡದ ಪಶು ಪಕ್ಷಿ ಚೆಲುವಿಗಲೇ ಸಾಕ್ಷಿ, ಕನ್ನಡದ ಪಶು ಪಕ್ಷಿ ಚೆಲುವಿಗಲೇ ಸಾಕ್ಷಿ, ಕನ್ನಡವ ನುಳಿದೆ ನಗೆ ಅನ್ಯ ಜೀವ. ಇದುವರೆಗೆ ಸುಮಧುರ ಗೀತವೈವಿಧ್ಯ ಕಾರ್ಯಕ್ರಮ ಬಿತ್ತರವಾಯಿತು. ಆಕಾಶವಾಣಿ ಹಾಸನ FM. ಕೃಷಿ ರಂಗ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ನಿನ್ನೆಯ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಏಲಕ್ಕಿ ಕೃಷಿಯಲ್ಲಿ ವೈಜ್ಞಾನಿಕ ಪದ್ಧತಿಗಳ ಅಳವಡಿಕೆಯಲ್ಲಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಕುಣಿಗಾನಹಳ್ಳಿಯ ಪ್ರಗತಿಪರ ಕೃಷಿಕ HS ಧರ್ಮರಾಜ್ ಅವರೊಂದಿಗಿನ ಸಂದರ್ಶನವನ್ನು ಕೇಳ್ತಿದ್ರಲ್ಲ, ಬನ್ನಿ ಇಂದು ಏಲಕ್ಕಿ ಕೃಷಿಯಲ್ಲಿನ ವೈಜ್ಞಾನಿಕ ಪದ್ಧತಿಗಳ ಅಳವಡಿಕೆಯಲ್ಲಿನ ಅನುಭವ ಕುರಿತಂತೆ ಮತ್ತಷ್ಟು ವಿಚಾರಗಳನ್ನು HS ಧರ್ಮರಾಜ್ ಅವರು ಹಂಚಿಕೊಳ್ತಿದ್ದಾರೆ, ಆಲಿಸೋಣ. ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಕೃಷಿಯನ್ನ ಮಾಡಲಿಕ್ಕೆ ಹೊರಟಾಗ ತುಂಬಾ ಸುಧಾರಿತವಾದಂತಹ ತಳಿ ಯಾವ್ದಿದೆಯೋ ಅಂತ ತಳಿಯನ್ನ ನಮ್ಮ ಕೃಷಿಕರು ಹಾಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಸಾಕಷ್ಟು ಉಪಯೋಗಗಳು ಇರುತ್ತೆ. ಆದ್ರೆ ನೀವು ಹಾಗೆ ಮಾಡಲಿಲ್ಲ, ಅದನ್ನು ಕೂಡ ನೀವು ಹಾಕೊಂಡ್ರಿ. ಅದರ ಜೊತೆಗೆ ಈ ಹಿಂದೆ ಯಾವ್ಯಾವ ತಳಿ ಇದ್ದೋ ಆ ತಳಿಗಳನ್ನು ಕೂಡ ಸಂಯೋಜನೆಯನ್ನು ಮಾಡಿ ಆ ತಳಿಗಳನ್ನು ಕೂಡ ಹಾಕೊಂಡ್ರಿ. ನೆಲ್ಯಾಣಿ ಗೋಲ್ಡ್ ಅನ್ನು ಕೂಡ ತಾವು ಹಾಕೊಂಡ್ರಿ. ಯಾಕೆ ಎರಡು ಮೂರು ತರಹದ ತಳಿಗಳನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ, ಅದರಿಂದ ಏನ್ ಅನುಕೂಲ ಆಗ್ತಾ ಇದೆ? ಇದು ಯಾಕೆ ನಾನು ಈ ಮೂರು ಗಿಡನೂ ಹಾಕಿದೆ ಅಂತಂದರೆ, ಒಂದು 10-12 ವರ್ಷದ ಹಿಂದೆ ನನಗೆ SKP-14 ಮತ್ತು ಪಾಲಕ್ಕುಡಿ ಮತ್ತು ನೆಲ್ಯಾಣಿ ಗ್ರೀನ್ ಗೋಲ್ಡ್ ಈ ಮೂರನ್ನು ಹಾಕಿದ್ದೆ. ಹಾಕಿ ಬಿಟ್ಟಾಗ ನಾನು ಯಾವುದೇ ಕ್ರಾಪ್ ಹಾಕಿ ಬಿಟ್ಟರೆ ಅದನ್ನು ಸಂಪೂರ್ಣವಾಗಿ ನಾನು ತೆಗೆದುಹಾಕಲ್ಲ. ಒಂದು ಕಡೆ ಎಲ್ಲೋ ಒಂದು 10 ಗಿಡ 15 ಗಿಡ ಈ ಥರ ಇಟ್ಕೊಂಡಿರ್ತೀನಿ, ಬೇಕಾಗತ್ತೆ ಯಾವಾಗಲಾದರೂ ಅಂತ, ಈ ವೆರೈಟಿ ಪರ್ಪಸ್ಗೋಸ್ಕರ ಅಥವಾ ಯಾವಾಗಲಾದ್ರೂ ನಮಗೆ ಬೇಕಾಗತ್ತೆ ಅಂತೇಳಿ ಅದನ್ನು ತುಂಬ ಕೃಷಿ ಮಾಡಿಲ್ಲ ಅಂದರೆ ಒಂದು ಸೈಡ್ಗೆ ಹಾಗೆ ಬಿಟ್ಟಿರ್ತೀನಿ. ಅದು ಈ ಪಾಲಕ್ಕುಡಿ ಅನ್ನೋ ತಳಿನೂ ಹಾಗೆ ಸ್ವಲ್ಪ ಒಂದು 10 ಗಿಡ ಇಟ್ಕೊಂಡಿದ್ದೆ. ಯಾಕೆ ಈ ಮೂರು ತಳಿನೂ ಹಾಕಿದೆ ಅಂದರೆ ನಮ್ಮ ತೋಟಕ್ಕೆ ವಿಸಿಟರ್ಸು ತುಂಬ ಬರ್ತಾರೆ, ಎವ್ರಿ ಡೇ ಬರ್ತಾರೆ. ವರ್ಷಕ್ಕೆ ಏನು ಕಡಿಮೆ ಅಂದರೂ 1,000-2,000 ಜನ ಈ ಥರ ವಿಸಿಟ್ ಮಾಡ್ತಾರೆ ನಮ್ಮ ತೋಟಕ್ಕೆ. ಆಲ್ಮೋಸ್ಟ್ ಎವ್ರಿ ಡೇ ನಮಗೆ ವಿಸಿಟರ್ಸ್ ಇರ್ತಾರೆ ಈ ಕೃಷಿ ನೋಡೋದಕ್ಕೆ. ಆ ಬರೋರಿಗೆ ಈಗೇನಾಗುತ್ತೆ, ನಾನು ಬರೀ ನೆಲ್ಯಾಣಿ ಹಾಕಿದರೆ ಸರ್ ನಾನು SKP-14 ಹಾಕಬೇಕು ಹೇಗೆ ಅಂತ ಕೇಳ್ತಾರೆ, ಅಥವಾ ನಾನು SKP-14 ಹಾಕಿದರೆ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಹೇಗೆ ಅಂತ ಕೇಳ್ತಾರೆ. ಆ ವಿವರ್ಸ್ ಹೇಳ್ಬೋದು, ಅದೇ ನಾವು ನೋಡಿ ಒಂದೇ ಥರ ಬೇಸಾಯ ಮಾಡಿದ್ದೀವಿ, ಒಂದೇ ಫೀಲ್ಡಲ್ಲಿದೆ. ಈಗ ನೀವೇ ನೋಡಿದ್ರಿ, 3 ಗಿಡನೂ ನಾನು ಹಾಕಿದ್ದೀನಿ, ನೆಲ್ಯಾಣಿ ಗ್ರೀನ್ ಗೋಲ್ಡ್, SKP-14, ಪಾಲಕ್ಕುಡಿ. ಈ ಮೂರಕ್ಕೂ ವ್ಯತ್ಯಾಸಗಳನ್ನು ಅಲ್ಲೇ ಅದೇ ಫೀಲ್ಡಲ್ಲಿ ಅವರು ನೋಡ್ಕೋಬೋದು. ಅದಕ್ಕೋಸ್ಕರ ನಾನು ಅದನ್ನು ಇಟ್ಕೊಂಡಿದ್ದೀನಿ. ಮತ್ತು ಇದು ಇನ್ನೊಂದು ಹೇಳಬೇಕಂದ್ರೆ ನಿಮಗೆ, ನಾನು ಯಾವುದೇ ಗಿಡನ ನಾನು ಸಂಪೂರ್ಣ ತೆಗೆದಾಕಲ್ಲ ಅನ್ನೋದಕ್ಕೆ, ಒಂದು 15 ವರ್ಷದಿಂದ ನಾನು ಸ್ವಲ್ಪ ವೆನಿಲಾ ಹಾಕಿದ್ದೆ. ಅದು ಮಾರ್ಕೆಟ್ 1-2 ವರ್ಷ ಇದ್ದು ಅದು ಹೋಯ್ತು, ಮಾರ್ಕೆಟೇ ಯಾರು ಕೊಳ್ಳೋರೇ ಸಿಗಲಿಲ್ಲ ಅಂತೇಳಿ. ಆದರೂ ಸಹ ಇವತ್ತು ನನ್ನ ಹತ್ರ ಒಂದು 20-25 ಗಿಡ, ಅದೇನು ಕೃಷಿ ಮಾಡಕ್ಕೆ ಹೋಗಲ್ಲ, ಯಾವುದೋ ಒಂದು ಸೈಡಲ್ಲಿ ಒಂದು ಮರದಲ್ಲಿ ಅಥವಾ ಹಾಲ್ವಣದಲ್ಲಿ ಹಾಕಿ ಬಿಟ್ಟಿದ್ದೀನಿ. ಎನಿ ಟೈಮ್ ಅದರಿಂದ ನಾನು ಕಟ್ ಮಾಡಿ ತಗೊಂಡು ನಾನು ಗಿಡನ ಬೆಳೆಸ್ಕೋಬಹುದು. ಹಾಗಾಗಿ ನಮಗೆ ಇದನ್ನೆಲ್ಲ ಈ ಥರದ್ ನಾನು ಅಳವಡಿಸ್ಕೋತೀನಿ. ಇದರಲ್ಲಿ ಮುಖ್ಯವಾದ ಒಂದು ನಾನು ಇದು ಹೇಳಲೇಬೇಕು, ಇದೊಂದು ಮೆಸೇಜ್ ಅಂತಲೇ ನಾನು ಹೇಳ್ತೀನಿ. ಈ ನೆಲ್ಯಾಣಿ ಗ್ರೀನ್ ಗೋಲ್ಡನ್ನ ಸೀಡ್ಸಿಂದ ಮಾಡಿದ್ದನ್ನು ನಾವು ಗಿಡ ನೆಡಬಾರ್ದು. ಈ SKP-14 ಇತರೆ ವೆರೈಟಿ ಏನಿದೆ ನಮ್ಮ ಲೋಕಲ್ಲು, ಅದನ್ನ ಕಂದೂ ನಾಟಿ ಮಾಡ್ಬೋದು, ಬೀಜದಿಂದನೂ ನಾವು ಸಸಿ ಮಾಡಿಕೊಂಡು ನಾಟಿ ಮಾಡ್ಬೋದು. ನೆಲ್ಯಾಣಿ ಗ್ರೀನ್ ಗೋಲ್ಡ್ ಮಾತ್ರ ಏನು ಇದೆ, ಕಂದು ಇದೆ, ಕಂದನ್ನೇ ನಾಟಿ ಮಾಡಬೇಕು. ಅಂದರೆ ಸಕ್ಕರ್ ಏನಿದೆ ಅದನ್ನೇ ನಾವು ನಾಟಿ ಮಾಡಬೇಕು. ಕಾರಣ ಏನಂತ ಅಂದರೆ, ಅದು ಕ್ರಾಸ್ ಪಾಲಿನೇಷನ್ ಆಗಿರೋದ್ರಿಂದ ಅದರಲ್ಲಿ ವೇರಿಯೇಷನ್ಸ್ ಬರುತ್ತೆ. ಈಗ ಒಂದು ಸೀಡ್ಸಿಂದ ನಾವು ಮಾಡಿ ಹಾಕಿದಾಗ ಒಂದು 30% ನಮಗೆ ಈಲ್ಡ್ ಕಡಿಮೆ ಆಗುತ್ತೆ. ಅಥವಾ ಕೆಲವು ಗಿಡದಲ್ಲಿ ಬರೀ ಗಿಡ ಬೆಳೆಯುತ್ತೆ, ಫಸಲೇ ಬರಲ್ಲ. ಹಾಗಾಗಿ ಅದನ್ನು ವಿಜ್ಞಾನಿಗಳೇ ಹೇಳಿದ್ದು, ಅದನ್ನು ಮಾಡಬೇಡಿ ಅಂತ ಹೇಳಿದರು. ಈ ಕೆಲವರು ಗೊತ್ತಿಲ್ಲದಲ್ಲೇ ಅದರಲ್ಲೇ ತಗೊಂಡು ಈಗ ಕಂದಿಗೆ 100 ರೂಪಾಯಿ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಈ ಸೀಡ್ ಸೆಲ್ ಮಾಡೋದಕ್ಕೆ 25-30 ರೂಪಾಯಿಗೆ ಸಿಗ್ತಾ ಇದೆ ಅಂತ ಅದನ್ನು ತಗೊಂಡೋಗಿ ನಷ್ಟಕ್ಕೊಳಗಾಗ್ತಾರೆ. ಆಮೇಲೆ ನಾವು ಕಂದನ್ನ ಆಯ್ಕೆ ಮಾಡುವಾಗ ಹೈ ಈಲ್ಡ್ ಇರೋ ಅಂತ ಬುಡದಲ್ಲೇ ನಾವು ಕಂದಗಳನ್ನ ತಗೊಂಡು ನಾಟಿ ಮಾಡೋದ್ರಿಂದ SS ಜಾಸ್ತಿ ಇರುತ್ತೆ. ಮತ್ತೆ ಟಿಶ್ಯೂ ಕಲ್ಚರ್ ಪ್ಲಾಂಟ್ ಅನ್ನ ನೆಲ್ಯಾಣಿ ಈ ಥರ ಸಿಕ್ಕರೆ ಟಿಶ್ಯೂ ಕಲ್ಚರ್ ಪ್ಲಾಂಟ್ ಅನ್ನ ಹಾಕ್ಬೋದು, ಅದು ಇನ್ನೂ ಉತ್ತಮ. ಹಾಗಾಗಿ ಇದೊಂದು ಏನು ಬ್ಯಾಸ್ಕೆಟ್ ಅಲ್ಲಿ ಮಾಡಿರ್ತಾರೆ, ಸೀಡ್ ಇಂದ ಮಾಡಿರ್ತಾರೆ, ಅದನ್ನು ಯಾವುದೇ ಕಾರಣಕ್ಕೂ ದಯವಿಟ್ಟು ಅದು ಹಾಕಬೇಡಿ, ನಿಮಗೆ ಅದರಲ್ಲಿ SS ಸಿಗಲ್ಲ, ಸ್ವಲ್ಪ ತೊಂದರೆಗೆ ಸಿಗಾಕೋಬೇಕಾಗುತ್ತೆ. ಇದೊಂದು ಮುಖ್ಯವಾದ ಮೆಸೇಜ್ ಏಲಕ್ಕಿನಲ್ಲಿ. ಏಲಕ್ಕಿ ಬೆಳೆಯಲ್ಲಿ ನಮ್ಮ ಕೃಷಿಕರು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಏನಪ್ಪ ಅಂತ ಹೇಳಿದ್ರೆ, ಹೆಚ್ಚು ಸಾವಯವ ಪದಾರ್ಥಗಳನ್ನ ಬಳಕೆ ಮಾಡಬೇಕು ಅನ್ನುವಂಥದ್ದು. ವಿಜ್ಞಾನಿಗಳು ಕೂಡ ಅದನ್ನ ಶಿಫಾರಸು ಮಾಡ್ತಾರೆ. ನೀವು ರಾಸಾಯನಿಕಗಳನ್ನು ಕೂಡ ಬಳಕೆ ಮಾಡಿ, ಆದರೆ ಎಷ್ಟು ನೀವು ಈ ಸಾವಯವ ಪದಾರ್ಥಗಳು, ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಕಾಂಪೋಸ್ಟ್ ಆಗ್ಬೋದು, ಜೈವಿಕ ಗೊಬ್ಬರ ಆಗ್ಬೋದು, ಇದನ್ನ ಬಳಕೆ ಮಾಡ್ತಿರೋ ಅಷ್ಟು ನಿಮ್ಮ ಇಳುವರಿ ಹೆಚ್ಚಾಗುತ್ತೆ ಅನ್ನುವಂಥದ್ದನ್ನ ಶಿಫಾರಸು ಮಾಡ್ತಾರೆ. ನಮ್ಮ ಕೇರಳದ ರೈತರಿಗೂ ಕರ್ನಾಟಕದ ರೈತರಿಗೂ ಇರುವಂತಹ ಮುಖ್ಯವಾದಂತಹ ವ್ಯತ್ಯಾಸ ಇದೇನೆ. ಅಲ್ಲಿ ಹೆಚ್ಚು ಸಾವಯವ ಪದಾರ್ಥಗಳನ್ನ ಬಳಕೆ ಮಾಡ್ತಾರೆ, ನಮ್ಮಲ್ಲಿ ಮಾಡ್ತಾ ಇಲ್ಲ ಅನ್ನುವಂಥದ್ದು. ನೀವು ಏನು ಸಾವಯವ ಪದಾರ್ಥಗಳನ್ನ ಬಳಕೆಯನ್ನ ಮಾಡ್ತಾ ಇದ್ದೀರೋ ಅದನ್ನ ಇನ್ನೊಂದಷ್ಟು ವ್ಯಾಲ್ಯೂಡಿಷನ್ ಮಾಡಿ ನೀವು ಬಳಕೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು, ಇನ್ನೊಂದಷ್ಟು ಅದನ್ನ ಹೆಚ್ಚು ಉತ್ಕೃಷ್ಟ ಗುಣಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಅದನ್ನ ಬಳಕೆಯನ್ನ ಮಾಡ್ತಾ ಇದ್ದೀರಿ. ಈ ಕಾಂಪೋಸ್ಟ್ ಗೊಬ್ಬರದ ಗುಣಮಟ್ಟವನ್ನ ಹೇಗೆಲ್ಲ ವೃದ್ಧಿಯನ್ನ ಮಾಡ್ತಾ ಇದ್ದೀರಾ, ಅದರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ. ಯಾವ ಸಂದರ್ಭದಲ್ಲಿ ಎಷ್ಟು ಪ್ರಮಾಣದಲ್ಲಿ ಏಲಕ್ಕಿಗೆ ಕಾಂಪೋಸ್ಟ್ ಗೊಬ್ಬರವನ್ನ ತಾವು ನೀಡ್ತಾ ಇದ್ದೀರಾ, ಅದರ ಬಗ್ಗೆ ಹೇಳಿ. ಕಾಂಪೋಸ್ಟ್ ಏಲಕ್ಕಿನಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ ಅಂತೇಳಿ ಆಗ್ಲೇ ಮಾತಾಡಿದ್ವಿ ನಾವು. ಇದನ್ನ ನಾವು ಕಾಂಪೋಸ್ಟ್ನ ಹೊರಗಡೆ ತಗೊಬಂದ್ರೆ ತುಂಬಾ ದುಬಾರಿ ಆಗುತ್ತೆ, ಮತ್ತೆ ಅದು ಗುಣಮಟ್ಟ ಹೇಗಿದೆ ಅಂತ ಗೊತ್ತಿಲ್ಲ. ಮೂಲ ಪದಾರ್ಥ ಯಾವುದನ್ನ ಹೆಚ್ಚು ಸೇರಿಸಿದ್ದಾರೆ ಅಂತ ನಮಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನೇನ್ ಮಾಡಿದೀನಿ, ಸಗಣಿ ಗೊಬ್ಬರ ತುಂಬಾ ಶ್ರೇಷ್ಠವಾದ್ದು. ಈ ಕಾಂಪೋಸ್ಟ್ ಅಂದ್ಕೂಡ್ಲೇ ಅದರಲ್ಲಿ ಸಗಣಿ ಗೊಬ್ಬರದಷ್ಟು ಶ್ರೇಷ್ಠವಾದ್ದು ಇನ್ನೊಂದು ಇರಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಸಗಣಿ ಗೊಬ್ಬರನ 70% ನಾನು ತಗೋತೀನಿ. ಒಂದು 10-15% ಅಥವಾ ಅಪ್ ಟು 20% ವರೆಗೂ ನಮ್ದು ಕಾಪಿ ಹಸ್ಕು, ಕಾಪಿ ಸಿಪ್ಪೆ ಇರುತ್ತಲ್ಲ ಸರ್, ನಮ್ಮ ತೋಟದಲ್ಲೇ ಪಲ್ಪ್ ಮಾಡಿದ್ದು ಸಿಗುತ್ತೆ ಹೇಳುವಾಗಿ, ಅದನ್ನ ಸೇರಿಸ್ಕೋತೀನಿ. ಅದರ ಜೊತೆಗೆ ತೆಂಗಿನ ಹೊಟ್ಟು ಒಂದು 10% ಸೇರಿಸ್ಕೋತೀನಿ. ಮತ್ತೆ ಇನ್ನು ಉಳಿದಂತೆ ನಮ್ಮ ಟಾಪ್ ಸಾಯ್ಲ್ ಮಣ್ಣು ಅದನ್ನ ಸೇರಿಸ್ಕೋ, ಒಂದಷ್ಟು ನಮ್ಮ ಗ್ಲಿರಿಸಿಡಿ ಅದು ತುಂಬ ಹಾಕಿರೋದ್ರಿಂದ ಅದರದ್ದು ಸೊಪ್ಪು ಅದೇನೋ ಬೇಕೇ ಬೇಕಂತಲ್ಲ, ಸೇರಿಸ್ಕೊಂಡಾಗ ಇನ್ನಷ್ಟು ಚೆನ್ನಾಗುತ್ತೆ. ಒಂದಷ್ಟು ವೇಸ್ಟ್ ಏನೇನು ಅಲ್ಲಿ ತರಗು ಇದೆಲ್ಲ ಸೇರಿ ಅದೊಂದಷ್ಟು ಸೇರಿಸ್ಕೊಂಡು ನಾವು ಅದನ್ನ ಕಾಂಪೋಸ್ಟ್ ಆಗಿ ಮಾಡ್ಕೋತೀವಿ. ಒಂದು 2 ತಿಂಗಳು ಅದನ್ನ ಎಲ್ಲ ಮಿಕ್ಸ್ ಮಾಡಿ ಇಟ್ಟು ಅದಕ್ಕೆ ಮತ್ತೆ ನಾವು ಟ್ರೈಕೋಡರ್ಮಾ, ಸೂಡಮನಸ್ಸು, ಆಕ್ಟಿನಾ ಬ್ಯಾಕ್ಟೀರಿಯಾ ಕೆಲವು ಬ್ಯಾಕ್ಟೀರಿಯಾಗಳನ್ನ ಅದಕ್ಕೆ ಬಿಡ್ತೀನಿ. ಮತ್ತೆ ಎರೆಹುಳುಗಳನ್ನು ಬಿಡ್ತೀನಿ, ಆ ರಾಶಿಗೇನೆ ನಾವು ಎರೆಹುಳನ್ನು ಬಿಡ್ತೀವಿ. ಎರೆ ಗೊಬ್ಬರನೂ ನಾವು ತಯಾರು ಮಾಡ್ಕೋತೀವಿ, ತೊಟ್ಟಿನಲ್ಲಿದೆ. ಅಲ್ಲಿರೋ ಹುಳುಗಳಂತಂದು ಈ ಏನು ದೊಡ್ಡ ರಾಶಿ ಇರುತ್ತೆ ಆ ರಾಶಿಗೆಲ್ಲ ಬಿಡ್ತೀವಿ. ಅಂದ್ರೆ ದೊಡ್ಡ ಪ್ರಮಾಣದಲ್ಲೇ ನಾವು ಕಾಂಪೋಸ್ಟ್ ನ ತಯಾರು ಮಾಡ್ಕೋತೀವಿ. ಹೆಂಗೆ ಹೇಳ್ಬೋದು ಅಂದ್ರೆ ಲಾರಿ ಲೋಡಲ್ಲಿ ಒಂದು 40-50 ಲಾರಿ ಲೋಡ್ ಅಷ್ಟು ಕಾಂಪೋಸ್ಟ್ ನ ಪ್ರತಿ ವರ್ಷ ನಾನು ತಯಾರು ಮಾಡ್ಕೋತೀನಿ. ಅವಾಗ ನಮಗೆ ಅದನ್ನ ಹೇಗೆ ಮಿಕ್ಸ್ ಮಾಡಬೇಕು, ಬಿಸಿಲಿದ್ದಾಗ ನಾವು ಅದ್ರ ಮೇಲೆ ಬರೀ ಸೊಪ್ಪು ತೆಂಗಿನ ಗರಿ ಎಲ್ಲ ಮುಚ್ಚಿ ಸೂರ್ಯನ ಇದರಿಂದ ರಕ್ಷಿಸ್ತೀವಿ. ಮತ್ತೆ ಅದೇ ತರ ಮಳೆಗಾಲದಲ್ಲಿ ತುಂಬಾ ನೀರು ಅದರಲ್ಲಿ ಸೇರಬಾರದು ಅಂತ ಅದ್ರ ಮೇಲೆ ಟಾರ್ಪಲ್ ಅಥವಾ ಪ್ಲಾಸ್ಟಿಕ್ ಹೊದಿಕೆನ ಹಾಕಿ ಆ ಗೊಬ್ಬರ ಸಂರಕ್ಷಣೆ ಮಾಡ್ತೀವಿ. ಅದನ್ನ ಅದು ಪುಡಿ ಪುಡಿ ಆಗಿರಬೇಕು. ಹೆಂಗೆ ಅಂದ್ರೆ ನಾವು ಹಾಕುವಾಗ ಈ ಟೀ ಪುಡಿ ಇರುತ್ತಲ್ಲ ಆ ತರ ಆಗುತ್ತೆ, ಪುಡಿ ಪುಡಿ ಆದಾಗ ಅದು ಹಾಕೋದಕ್ಕೆ ಯೋಗ್ಯವಾಗಿದೆ ಅಂತ. ಅದಕ್ಕೆ ಒಂದು 8-10 ತಿಂಗಳು ಬೇಕಾಗುತ್ತೆ. ನಾವು ಇದನ್ನ ಹಾಕುವಾಗ ನಾನು ಹೇಳಿದೆ ಏಲಕ್ಕಿ ಹಾಕುವಾಗ ಫಸ್ಟೇ ನಾವು ನಾಟಿ ಮಾಡುವಾಗಲೇ ಹಾಕೋಬೇಕು. ಅದಾದ್ಮೇಲೆ 1 ವರ್ಷ ಆದ್ಮೇಲೆ ಏಪ್ರಿಲ್ ಮೇ ತಿಂಗಳು ರೈಟ್ ಟೈಮ್ ಮತ್ತೆ ಅದ್ರ ಬುಡಕ್ಕೆ ನಾವು ಹಾಕಬೇಕಾಗತ್ತೆ. ಮೊದಲು ನನಗೆ ಸ್ವಲ್ಪ ಹಾಕೋದಕ್ಕೆ ಕಷ್ಟ ಆಯ್ತು, ಯಾಕೆಂದ್ರೆ ತುಂಬಾ ಗರಿಗಳು ಬಂದಿತ್ತು, ತುಂಬಾ ಶ್ರಮ ಆಯ್ತು. ನಾವು ಬಡ್ಡೆಗೆ ಗುಡ್ಡೆ ಹಾಕೊಂಡು ಗರಿಗಳನ್ನು ಎತ್ತಿಟ್ಕೊಂಡು ಅದ್ರ ಸುತ್ತ ನಾವು ಕೈಲೇ ಪ್ರತಿ ಪ್ಲಾಂಟ್ಗೂ ತಳ್ಳಿ ಹದನಾಗಿ ಎಲ್ಲ ಸಮವಾಗಿ ಹರಡಿದೀವಿ. ರಾಶಿ ರಾಶಿ ಹಾಕಬಾರ್ದು, ಆ ಥರ ಹಾಕಿದ್ವಿ. ಅದು ತುಂಬಾ ಅನುಕೂಲ ಆಯ್ತು ನಮಗೆ ಆಕ್ಚುಲ್ ಆಗಿ ಅದೇ ಆ ಕಾಂಪೋಸ್ಟ್ ಬಳಕೆಯಿಂದ. ಟ್ರೈಕೋಡರ್ಮಾ, ಸುಡಮಾನಸ್ ಇದೆಲ್ಲ ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ ಏಲಕ್ಕಿನಲ್ಲಿ. ವಿಪರೀತ ಮಳೆ ಹೋದಾಗ ಅಥವಾ ಕೊಳೆ ರೋಗ ಕಾಣಿಸ್ಕಂತು ಅಂದಾಗ ನಾವು ಅದನ್ನೇ ಕಾಯ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಅವಾಗ ನಾವು COC ನಾವು ಡ್ರಂಚ್ ಮಾಡಬೇಕಾಗತ್ತೆ, ಬೋರ್ಡೋ ಸ್ಪ್ರೇ ಮಾಡಬೇಕಾಗತ್ತೆ. ಇನ್ನೂ ಮಿತಿ ಮೀರ್ತು ಅಂದಾಗ ನಾವು ಮೆಟ್ಲಾಕ್ಸೆಲ್ ಮ್ಯಾಂಕೋಸೆಪ್ ಅನ್ನು ಡ್ರಂಚ್ ಮಾಡಬೇಕಾಗತ್ತೆ. ನಾನು ಆಕ್ಚುಯಲ್ ಆಗಿ ನಾನು ಇನ್ನೂ ಆ ಥರದ ಔಷಧಿಗಳನ್ನ ಯಾವುದೋ ಬಳಸಿಲ್ಲ. ನಮಗೆ ರೋಗ ಎಲ್ಲ ಕಂಟ್ರೋಲಲ್ಲಿ ಇರೋದ್ರಿಂದ ಏನು ತೊಂದರೆ ಆಗಿಲ್ಲ. ರಾಸಾಯನಿಕ ಗೊಬ್ಬರಗಳನ್ನ ಎಷ್ಟು ಪ್ರಮಾಣದಲ್ಲಿ ಮತ್ತೆ ಯಾವಾಗ ಬಳಕೆಯನ್ನ ಏಲಕ್ಕಿಗೆ ಮಾಡಬೇಕಾಗತ್ತೆ? ರಾಸಾಯನಿಕ ಗೊಬ್ಬರಗಳದ್ದು ನಾವು ಸಪೋರ್ಟ್ ಇಲ್ಲದೆ ತುಂಬಾ ಲಾಭದಾಯಕವಾಗಿ ಬೆಳೆಯಕ್ಕಾಗಲ್ಲ. ನಾವು ಮೊದಲಿಗೆ 99 ಗೊಬ್ಬರನ

ಹೊಲಕ್ಕ ಹೊಸ ಹೋರಿ ಹುಡಿ ರಂಟಿಯ ಹೊಡಿಬೇಕ ಪಂಟ ಒಬ್ಬನೇ ಇರಬೇಕ ಸೊಂಟ ಕಟ್ಟು ಬಿಟ್ಟಿರಬೇಕ ಸ್ಥಿತಿಗತಿ ತಿಳ್ಕೊಂಡು ತತಿಯ ಹೋಗದಂತೆ ಬಿತ್ತು ತಳಿರಬೇಕ ಎದಿ ಉದ್ದ ಜ್ವಾಳ ಬೆಳೆಯಬೇಕ ಜ್ವಾಳದ ನಡುವೆ ನಿಂತುಕೊಂಡು ಅವ ಹಕ್ಕಿ ಹೊಡೆಯಬೇಕ ಹಾರದಿದ್ರ ಹೋಗಿ ಹಾಕಬೇಕ ನನ್ನ ಗಂಡ ಎಂಥವನಿರಬೇಕ ಎಂಥವನಿರಬೇಕ ಯವ್ವ ಎಂಥವನಿರಬೇಕ ನಾನು ಮೆಚ್ಚಿ ಮದುವೆಯಾಗುವ ಗಂಡ ಎಂಥವನಿರಬೇಕ ಯವ್ವ ಎಂಥವನಿರಬೇಕ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮ್ಮ ನಾಳಿನ ಕಿಸಾನ್ವಾಣಿಯಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಚಟುವಟಿಕೆ ಕುರಿತು ಬಾನುಲಿ ಸರಣಿ. ಇದರಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಆಲೂಗೆಡ್ಡೆ ಉತ್ಪಾದನೆಯ ಆಧುನಿಕ ಬೇಸಾಯ ಕ್ರಮಗಳು, ಈ ಕುರಿತು ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನ